ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಮೆಹಬೂಬ್ ಸಾಬ್ ಅವರೊಡನೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಇದ್ದಾವೆ ಕೇಳೋಣಂತೆ. ರೈತ ಬಾಂಧವರು ಇದಕ್ಕೆ ಕೇಳೋಣ. ರೈತರಾದ ಮೆಹಬೂಬ್ ಸಾಬ್ ಅವರ ಕೃಷಿ ಅನುಭವದ ನುಡಿಗಳನ್ನು. ಓ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸರ್. ನಮಸ್ಕಾರ. ಆಟೋ ನಿಂತಿದೆ ನಿಮ್ಮ ಮನೆ ಮುಂದೆ. ಆಟೋನೂ ಇದೆ ನಿಮ್ಮದು? ಹೌದು ಸರ್, ನಮ್ಮದು ಆಟೋನೂ ಇದೆ ಸರ್. ಆಟೋ ನಮ್ಮದೇ ಸರ್. ಆಟೋ ಜೊತೆಗೆ ವ್ಯವಸಾಯ ಮಾಡ್ತೀರಿ? ವ್ಯವಸಾಯ ಮಾಡ್ತೇವೆ ಸರ್ ನಾವು. ಆಟೋ ಮಾಡ್ಕೊಂತ ನಂಗೆ ವ್ಯವಸಾಯ ಮಾಡ್ತೇನೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಹಿಬೂಬ್ ಅಂತ ಸರ್. ಈ ಇದು ಊರು ಹುಲಿಯದರ್ ಸರ್. ಹುಲಿಯದರ್? ಹುಲಿಯದರ್ ಸರ್. ಏನು ಹುಲಿಗಳು ಜಾಸ್ತಿ ಇದ್ವಾ? ಹೇಗೆ? ಹಂಗೇನಿಲ್ಲ ಸರ್, ಮೊದಲಿಂದ ಮತ್ತೆ ಹುಲಿಯದ್ರ ಗೆಸರಿಟ್ಟ ಸರ್. ಸರ್ ರಾಜರು ಇಲ್ಲ ಸರ್, ಅದಕ್ಕೆ ಹುಲಿಯದ್ರ ಅಂತ ಹೇಳಿ ಹೈದರ್ ಅವರು. ಹಂಗೇನಿಲ್ಲ ಸರ್, ಬಟ್ ಹುಲಿಯದ್ರ ಅಂತ ಹೆಸರು ಮೊದಲಿಟ್ಟ ಸರ್. ಮೊದಲಿಟ್ಟಿದ್ದಾರೆ. ಹೌದು ಸರ್. ಅಲ್ಲ, ನಿಮ್ಮೂರಲ್ಲಿ ಹೈದರ್, ದೊರೆಗಳು, ನವಾಬರು ಇಂತ ಹೆಸರುಗಳೇ ಜಾಸ್ತಿ ಇದಾವೆ? ದೊರೆಗಳು ಅದಾರ ಸರ್. ದೊರೆಗಳು ಅದಾರ ಸರ್. ಈಗಲೂ ನಿಮ್ಮೂರಲ್ಲಿ ದೊರೆಗಳು ಇದಾರೆ? ಅದಾರ ಸರ್. ಅದಾರ ಸರ್, ದೊರೆಗಳು ಅದಾರ. ದೊರೆ ಮನೆತನದವ್ರು ಇದಾರೆ? ಅದಾರ ಸರ್, ಅದಾರ. ರಾಜರ ಮಂತಂದರ ಅದಾರ ಸರ್. ಮೆಹಬೂಬ್ ಸಾಬ್ ಅವರು ಜೀವನಕ್ಕೆ ಮುಖ್ಯವಾಗಿ ಕೃಷಿನ ಆಟೋನ ಸರ್? ನಾವು ಕೃಷಿನೂ ಮುಖ್ಯವಾಗಿ ಸರ್, ಅದ್ರ ಜೊತೆಗೆ ಸ್ವಲ್ಪ ಆಟೋನ ಮಾಡ್ತೀವಿ ಸರ್. ಆಟೋ ಮೊದಲಿತ್ತ? ಮೊದಲಿದ್ದಿಲ್ಲ ಸರ್. ಈ ನಂತರ ಒಂದು 10 ವರ್ಷ ಆಯ್ತು ಸರ್. ಆಮ ನಂತರ ನಾವು ಆಟೋ ತಗೊಂಡಿವಿ ಸರ್. 10 ವರ್ಷ ಆಗಿ ಆಯ್ತು. ಈಗ ಆಟೋ ತಗೊಂಡು 10 ವರ್ಷ ಆಯ್ತು ಸರ್. ಹೊಸದು ತಗೊಂಡಿದ್ದೀವಿ ಸರ್. ಈಗ 10 ವರ್ಷ ಆಯ್ತು ಆಟೋನ ಮಾಡ್ತಾ ಇದ್ದೀವಿ ಸರ್. ಹಂಗ ಮತ್ತೆ ವ್ಯವಸಾಯನೂ ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷ ವಯಸ್ಸು ಮೆಹಬೂಬ್ ಸಾಬ್ ಅವ್ರಿಗೆ? ನಮಗೀಗ 47-46 ಇರ್ಬೋದು ಸರ್. 47 ಇರ್ತಾವೆ ಸರ್. ಏನು ಓದಿದ್ರಿ? ನಾವು ಏನು ಓದಿಲ್ಲ ಸರ್. ಶಾಲೆಗೆಲ್ಲ ಇಲ್ಲ ಸರ್, ಓದಿಲ್ಲ. 1ನೇ ಕ್ಲಾಸಿನ ನಮ್ಮ ಅಪ್ಪರು ಕಳಿಸಿದ್ರು ಸರ್. ನಾವು ಮತ್ತೆ ಸರಿಗೆ ಹೋಗ್ಲಿಲ್ಲ ಶಾಲೆಗೆ. ಹಾಗಾಗಿ ಸೈನ್ ಮಾಡೋದು ಕಷ್ಟನೇ. ಹೋಗ್ಲಿಲ್ಲ. ಈ ಸೈನ್ ಎಲ್ಲಿ ಕಲ್ತ್ರಿ ಇದನ್ನ? ಯಾವ ಸರ್ ಸೈನ್ ಮಾಡೋದು? ಸೈನು ಮತ್ತೆ ಮಕ್ಕಳ ಜೊತೆ ಮಕ್ಕಳು ಸ್ವಲ್ಪ ಶಾಲೆ ಹಾಕಿದಾಗ ಕಲಿಸಿದ್ರು ಸರ್. ಹಿಂಗೆ ಮಾಡ್ತೀರಿ? ಹಿಂಗೆ ಮಾಡ್ತೀವಿ ಸರ್. ಬ್ಯಾಂಕ್ನಲ್ಲಿ ಅಲ್ಲಿ ಎಲ್ಲ ಇದೆ ಸೈನ ಮಾಡ್ತೀವಿ ಸರ್. ಇದೊಂಥರ ಶಾಸನಗಳಲ್ಲಿ ಬರೆದ ಅಕ್ಷರಗಳು. ಅದೇ ಅದೇ ಸರ್, ಮಕ್ಕಳ ಜೊತೆ ಅವರೇ ಕಲಿಸಿದ್ರು ಸರ್. ಕಲಿಸಿದ್ದಾರೆ. ಹೌದು ಸರ್. ಮಕ್ಕಳಿಗೆ ವಿದ್ಯಾವಂತರು? ಹಾಂ, ಮಕ್ಕಳಿಗೆ ವಿದ್ಯಾವಂತ ಮಾಡಾಕತ್ತೀವಿ ಸರ್. ಓದಾಕತ್ತಾರೆ ಸರ್. ಏನು ಓದ್ತಿದ್ದಾರೆ? ಹಿರಿಯ ಮಗಳು BS Agri ಆಗಿದೆ ಸರ್. BS Agri ಮಾಡಿದ್ದಾರೆ? ಹಾಂ ಮಾಡಿದ ಸರ್, ಈ ವರ್ಷ ಮುಗಿತೀವಿ ಸರ್. ಓ, ಎಲ್ಲಿ? ಇಲ್ಲಿ ಹಾಸನದಲ್ಲಿ ಇದೆ ಸರ್. ಹಾಸನದಲ್ಲಿದ್ದಾರೆ? ಗೌರ್ಮೆಂಟ್ ಸೀಟ್ ಸಿಕ್ಕ ಸರ್ ಅವ್ರಿಗೆ. ಇಲ್ಲಿ ಪಕ್ಕದಲ್ಲಿ ಇತ್ತಲ್ಲ, ಸಿಗ್ಲಿಲ್ಲ ನಿಮಗೆ? ಪಕ್ಕದಲ್ಲಿ ಇಲ್ಲ ಸರ್, ನಾವು ಹಾಕ್ಲಿಲ್ಲ ಅದನ್ನ. ನಮ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ. ಅಲ್ಲಿಗೆ ಆಯ್ತು ಸರ್. ನಾವು 2 ಸರ್ ಒಳ್ಳೊಳ್ಳೆ ಹಾಕಿದ್ರು ಅಲ್ಲಿಗೆ ಆಗ್ರಿ ಅಲ್ಲೇ ಬಂತು ಸೀಟ್, ಹಾಸನಲ್ಲೇ ಬಂತು ಸರ್. ಅದು ನಿಮ್ಗೆ ಕನಸಿತ್ತ ಇಂತ ಮಾಡ್ಬೇಕು ಅಂತ? ಏನ್ರಿ, ಅವ್ರ ಕನಸಿನಲ್ಲಿ ಏನಿತ್ತು ಸರ್, MBBS ಆಗ್ಬೇಕೆಂಬ ಕನಸಿತ್ತು ಸರ್ ಅವ್ರಿಗೆ ಮಗಳಿಗೆ. ಇಲ್ಲ, ಇದು MBBS ನಮ್ಮ ಕೈಲಿ ಆಗಲ್ಲ ಓದ್ಸೋದು, ನಾವು ಸಣ್ಣ ರೈತರು, ನಮ್ಗೆ ಅಗ್ರಿನ ಆಗ್ಬಿಡ್ಲಿ ಅಂತ ಹೇಳಿ ನಾವು ಅಗ್ರಿ ಹಾಕಿಬಿಟ್ಟಿ ಸರ್. ಗೌರ್ಮೆಂಟ್ ಸೀಟ್ ಸಿಕ್ತು? ಗೌರ್ಮೆಂಟ್ ಸೀಟ್ ಸಿಕ್ಕ ಸರ್ ಹಾಸನದಲ್ಲಿ. ಹಾಸನದಲ್ಲಿ ಸರ್. ಮುಗಿದು ಈಗ ಮುಗಿಯ ವರ್ಷ? ಈ ವರ್ಷ ಮುಗಿತದೆ ಸರ್. ಮುಗೀತದೆ? ಹಾಂ ಸರ್. ನಿಮಗೆ ಖುಷಿ ಅನಿಸಿದೆ? ನಮಗೆ ಖುಷಿ ಅನಿಸ್ತದೆ ಸರ್. ಮತ್ತೆ ಅದ್ರ ತಕ್ಕಂಥ ಸಭೆಯನ್ನ ಸ್ವಲ್ಪ ಗೌರ್ಮೆಂಟ್ ಜಾಬ್ ಆದ್ರೆ ಒಳ್ಳೇದಾಗುತ್ತೆ ಸರ್. ಇನ್ನ ಜಾಸ್ತಿ ಖುಷಿ. ನಿಮ್ಮ ಕುಟುಂಬದ ಪರಿವಾರದಲ್ಲಿ ಇಷ್ಟು ಎಜುಕೇಶನ್ ಮಾಡಿದವರಿದ್ರ? ಎದಾರ ಸರ್, ಆದ್ರೆ ಅವ್ರಿಗೆ ಈ ಸೀಟ್ ಸಿಕ್ಕಿಲ್ಲ ಸರ್. ಸುಮ್ಮನೆ ಪ್ರೈವೇಟ್ ನಲ್ಲಿ ಅವ್ರು ಓದ್ ಸರ್. ಅವರು ನಮ್ಮ ಅಣ್ಣವ್ರ ಮಕ್ಕಳು ಜಾಸ್ತಿ ಓದ್ಯಾರ, ಆದ್ರೆ ಅವ್ರಿಂದ ಸಿಕ್ಕಿಲ್ಲ ಸರ್. ಈಗ ಮಗಳು BS Agri ಮುಗಿಸ್ಕೊಂಡು ಬರ್ತಾರೆ? ಈ ವರ್ಷ ಮುಗಿತೀವಿ ಸರ್. ಮುಂದಿನ ಕನಸುಗಳು? ಮುಂದಿನ ಕನಸು ತರ ಮತ್ತೆ ಈಗ ಯಾವ್ದು ಮತ್ತೆ ಬೇರೆದು ಏನ ಮತ್ತೆ ಇನ್ನೊಂದು ಅದಕ್ಕಿಂತ ಯಾವ್ದು ಎಂ ಎಸ್ ಸಿ ಅಗ್ರಿ ಮಾಡ್ಬೇಕಂತ ಅನ್ಕೊಂಡಾರ ಸರ್. ಮತ್ತೆ ಇದರಿಂದ ನಾವು ಈಗ ಯಾವ್ದಾರ ಜಾಬ್ಗೆ ಟ್ರೈ ಮಾಡ್ಬೇಕಂತ ಮಾಡ್ಕೊಂಡಿ ಸರ್. ಮಗಳಿಗೆ ಆಸೆ ಇತ್ತ ಅದು? ಮಗಳಿಗೆ MBBS ಆಸೆ ಇತ್ತು ಸರ್, ನಮ್ ಕೈಲಿ ಆಗಲ್ಲಮ್ಮ. ಸೊ ನಿಮ್ಮ ಹಣಕಾಸು? ನಮ್ಗೆ ಹಣಕಾಸು ಅದ್ರ ನೀಗ್ಸಕ್ ಆಗಲ್ಲ. ಮಗಳು BSc ಅಗ್ರಿ ಮುಗಿಸ್ಕೊಂಡು ಬರ್ತಾರೆ. ಹೌದು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು ಗಣಮಕ್ಳು, ಒಬ್ಬ ಕಿಣ್ಮಕ್ ಸರ್. ಮಗಳ ಗಣ್ಮಕ್ಳು ಏನ್ ಮಾಡ್ತಿದ್ರೆ? ಗಣಮಕ್ಳು ಸರ್ ಒಬ್ಬ ಇದ್ರಾಗ ಅದನ್ ಸರ್, ಹೈದರಾಬಾದ್ ನಾಗ ಅದನ್ ಸರ್. ಅವ್ನು CA ಮಾಡ್ಯಾನ ಸರ್. CA ಮಾಡಿ CA ಮಾಡ್ಯಾನ ಸರ್. ಓಹೋ, ಓದ್ತಾ ಸರ್. ನಾವು ಮೂವರ್ ಅಣ್ಣ ತಮ್ಮಳು. ಭಾಗ ಡಿವೈಡ್ ಆದ್ಮೇಲೆ ನಮಗೆ 10 ಎಕರೆ ಬಂದಿತ್ತು. ನಿಮ್ಮ ಭಾಗಕ್ಕೆ 10 ಎಕರೆ? ನಮ್ಮ ಭಾಗಕ್ಕೆ 10 ಎಕರೆ ಬಂದಿತ್ತು ಸರ್. ಅದರಲ್ಲಿ ಏನಿದೆಲ್ಲ, 5 ಎಕರೆ ನೀರಾವರಿ ಮಾಡಿದ್ವಿ. 5 ಎಕರೆ ಅದು 10 ಎಕರೆ ನೀರನ್ನ ಆಗ್ತದೆ ನಮ್ದು. ನೀರು ದೊಡ್ಡ ನೀರು ಇದೆ ಸರ್. ಮೇಲಾಗಿ ಏನೈತಲ್ಲ, ಅದು ಲ್ಯಾಂಡ್ ಬೇರೆ ಬೇರೆ ಇದಾವ. ಭಾಗಕ್ಕೆ ಬಂದಿದ್ದು ಒಂದೇ ಕಡೆ ಇಲ್ಲ, ಒಂದೇ ಕಡೆ ಇಲ್ಲ ಸರ್. 5 ಎಕರೆ ಒತ್ತ ಕಟ್ಟಿದ್ರೆ 5 ಎಕರೆ ಒತ್ತಡಿಗೆ ಸರ್. ಹಂಗಾಗಿ 5 ಎಕರೆನೆ ನಾವು ನೀರಾವರಿ ಮಾಡ್ತಾ ಇದೀವಿ. 5 ಎಕರೆ ಮಳೆ ಇದ್ರಲ್ಲೇ ಬದುಕ್ತಿದ್ವಿ ಸರ್. ಅದಕ್ಕೆ ತೊಗರಿ ಪೊಗರಿ ಇಂಥವೆಲ್ಲ ಹಾಕ್ತಿವಿ. ಮಳೆ ಆಶ್ರಿತ ಏನೇನು ಬೆಳೆ ಬೆಳಿತೀರಿ? ಯಾವ ಸರ? ಅದೇ ಹೊರಭೂಮಿಯಲ್ಲಿ. ಹೊರಭೂಮಿಯಲ್ಲಿ ಸರ್ ನಾವು ಮೊದಲೆಲ್ಲ ಜ್ವಾಳ ಇಂಥವೆಲ್ಲ ಸಜ್ಜಿ ಇಂಥವೆಲ್ಲ ಬೆಳಿತಿದ್ವಿ. ಇತ್ತಿದ್ಲ ಈಗ ಏನ್ ಮಾಡೋಕತ್ತಿವಿ ಅಂತಂದ್ರ, ಈ ತೊಗರಿ ಸ್ವಲ್ಪ ಬೆಲೆನ ಜಾಸ್ತಿ ಆಗತೈತಲ್ಲ, ಹಂಗಾಗಿ ತೊಗರಿ ನಾವ್ ಏನ್ ಮಾಡ್ತೀವಿ, ಟ್ರ್ಯಾಕ್ಟರ್ಲಿ ಬಿಸ್ತು ಸರ್. ಬಿಸಿ ಅದನ್ನ ಈ ಕುಂಟಿ, ಎತ್ತಿನ ಕುಂಟಿ, ಅದರಲ್ಲಿ ಗಾಡಿ ಹೋಗಂತ ಅಷ್ಟು ಅಗಲ ಲೆಕ್ಕಕ್ಕೆ ಮಾಡ್ಕೊಂಡು ಬಿತ್ತು ಸರ. ಅಂದ್ರೆ ಮಳೆಯಾಶ್ರಿತ ಭೂಮಿಯಲ್ಲಿ ನೀವು ಈಗ ಮುಖ್ಯವಾಗಿ ತೊಗರಿಯನ್ನೇ ಮುಖ್ಯ ಬೆಳೆ ಮಾಡ್ಕೊಂಡಿದ್ದೀವಿ. ತೊಗರಿನ ಮುಖ್ಯ ಬೆಳೆ ಮಾಡಿದ್ವಿ ಸರ್. ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಯಾವಾಗ ಇದು ಬಿತ್ತನೆ ಮಾಡೋದು, ಯಾವಾಗ ನಿಮ್ಗೆ ಸೂಕ್ತ? ನಾವು ಬಿತ್ತನೆ ಮಾಡೋದು ನೋಡಿ ಸರ್, ಈಗ ನಾವು ಮಳೆ ಈಗ ಹಸುವಿನ ಮಳೆ ಬಿತ್ತಲ್ಲ ಸರ್. ಹಸುವಿನ ಮಳೆ ಏನಾದ್ರು ಆಯ್ತಂದ್ರ, ಆ ಹಸುವಿನ ಮಳೆಗೆ ನಾವು ಹೊಲ ಎಲ್ಲ ಮಾಗಿ ಮಾಡಿಕೊಂಡು ಅದನ್ನೆಲ್ಲ ಟಿಲ್ಲರ್ ಓಡಿಸಿ 5 ಮಡಿಕೆ ಅಂತ ಇರ್ತದೆ ಸರ್ ಟ್ರ್ಯಾಕ್ಟರ್ ಇದು. 5 ಮಡಿಕೆ ಓಡಿಸಿ ಅದು ಕುಂಟಿ ಸಾಫ್ ಮಾಡಿ ಇಟ್ಕೊಂತೀವಿ ಸರ್. ಮಳೆ ಆದ್ರ ಮಳೆ ಆಗಲಿಲ್ಲ ಅಂತಂದ್ರೆ ನಾವು ಆಗಲೇ ಬೇಸಾಯ ಕುಂಟಿ ಓಡಿಸಿ ಇಟ್ಕೊಂಡ್ಬಿಟ್ಟಿರ್ತೀವಿ. ರೋಣಿ ಮಳಿಗೆ ನಾವು ಅದನ್ನ ಬಿತ್ತನೆ ಚಾಲು ಮಾಡ್ತೇವೆ. ತೊಗರಿ ಬಿತ್ತನೆ ಶುರು ಬಿತ್ತನೆ ಶುರು ಮಾಡ್ತೇವೆ ಸರ್. ಅವ್ರು ರೋಣಿ ಮಳಿಗೆ, ರೋಣಿ ಮಳಿಗೆ ಹಾಕ್ತದೆ ಸರ್. ಮತ್ತೆ ರೋಣಿ ಮಳಿಗೆ ಹಾಕ್ಬಿಡ್ತೀವಿ ಸರ್. ತೊಗರಿ ಬಿತ್ತನೆ ಮಾಡುವಾಗ ಏನಾದ್ರೂ ಮಧ್ಯದಲ್ಲಿ ಅಕ್ಕಡಿ ಸಾಲು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀರಾ, ಅಥವಾ ಅದು ಒಂದನೇ ಮುಖ್ಯ ಬೆಳೆ ಏನಾಗ ಮಾಡಿ? ಇಲ್ಲ ಸರ್, ಮೊದಲ ಮಾಡ್ತದೆ ಬೇರೆ ಬೇರೆ. ಈಗೇನಿಲ್ಲ, ಮುಖ್ಯ ಅದು ಒಂದೇ ಮಾಡ್ತದೆ ಸರ್. ಮಿಶ್ರ ಬೆಳೆ ಏನು ಬೆಳೆಯಲ್ಲ? ಏನು ಬೆಳೆಯಲ್ಲ ಸರ್. ಮೊದಲ ಮಾಡ್ತದೆ, ಈಗ ಮಾಡಲ್ಲ. ಅದು ಒಂದೇ ಮಾಡ್ತದೆ. ಅದರಲ್ಲಿ ಗಾಡಿಯಲ್ಲಿ ಬಿಸ್ತೀವಿ, ಗಾಡಿನ ಟ್ರ್ಯಾಕ್ಟರ್ ಹೊಡಿತೀವಿ ಸರ್. ಕುಂಟಿ ಮಾಡಿರ್ತಾರೆ ಟ್ರ್ಯಾಕ್ಟರ್, ಅದನ್ನೇ ಹೊಡಿತೀವಿ ಸರ್. ನಾವು ಎಣ್ಣೆ ಕೂಡ ಅದರಲ್ಲಿ ಓಡಿಸ್ತೀವಿ ಸರ್. ಓ ಹಾಗೆ. ಅದರಲ್ಲಿ ಓಡಿಸ್ತೀವಿ ಸರ್, ಟ್ರ್ಯಾಕ್ಟರ್ಲಿ ಓಡಿಸ್ತೀವಿ. ಈಗ ಮಣ್ಣು ಫಲವತ್ತತೆಯಿಂದ ಉಳಿಸ್ಕೊಳ್ಬೇಕನ್ನೋದಾದ್ರೆ, ಅಂದ್ರೆ ಮುಂಗಾರಿನ ಬಿತ್ತನೆಗಿಂತ ಮುಂಚೆ ಸರ್ ಭೂಮಿಯ ಆರೈಕೆ ಏನ್ ಮಾಡ್ತೀರಿ, ಏನೇನ್ ಕೆಲಸ ಮಾಡ್ತೀರಿ ಅದರಲ್ಲಿ? ನಾವು ಫಸ್ಟಿಗೆ ಈಗ ಹೊಲ ಈಗ ಕಟಾವ್ ಆಗಿ ಎಲ್ಲ ಖಾಲಿ ಇದೆ ಸರ್. ಇನ್ನೊಂದು ತಿಂಗಳ ಹೋದ್ಮ್ಯಾಗ ಆ ಕೂಲಿ ಎಲ್ಲ ಸ್ವಲ್ಪ ಒಣಗ ಬಾಡಿ ಒಣಗಿಬಿಡ್ತ ಸರ. ಒಣಗಿದಾಗ ಟ್ಯಾಕ್ಟ್ರಿ ಕುಂಟಿ ಕರ್ಕೊಂಡು ಹೋಗಿ ಬೇಷ ಕ್ರಾಸ್ ಕುಂಟಿ ಅಂತ ಇರ್ತದೆ ಸರ್. ಆ ಕುಂಟಿ ತಗೊಂಡು ಬೇಷ ಒಡಿಸ್ತು ಸರ್. ಕೂಲಿ ಎಲ್ಲ ಕಡಿಗೆ ಬರ್ತದ. ಆ ಕೂಲಿ ಎಲ್ಲ ಸುಟ್ಟು ಆಮೇಲೆ ಮತ್ತೆ ಒಂದ್ಸರಿ ಟ್ಯಾಕ್ಟ್ರಿ ಕುಂಟಿ ಹಾಕಿಸಿ ಬಿಡ್ತು ಸರ್. ಸ್ವಲ್ಪ ಹದನ ಮಾಡಿ ಸ್ವಲ್ಪ ಇದು ಮಾಡಿ ಬಿಡ್ತೀವಿ. ಬಿಟ್ಟಾಗ ಅದು ಏನಾಗ್ತದೆ, ಮತ್ತೆ ಏನಾರ ನಮಗೆ ಯಾವಾಗ ಮುಂಗಾರಿ ಮಳೆ ಸ್ವಲ್ಪ ದೊಡ್ಡ ಆತಂದ್ರ ಮತ್ತೆ 5 ಮಡಿಕೆ ಓಡಿಸಿ ಕುಂಟಿ ಸಾಫ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ರೋಣಿ ಮಳೆಗೆ ಬಿತ್ತನೆ ಮಾಡ್ತೀವಿ ಸರ್. ಅದೇ ಈಗ ನೀವು ಮಡಿಕೆ ಹೊಡೆಯುವಾಗ ಹರಗುವಾಗ ಕೊಟ್ಟಿಗೆ ಗೊಬ್ಬರ ಇದೇನಾರು ಕೊಡ್ತೀರಾ? ಅದು ಆಗ್ತದೆ ಸರ್. ಅದು ಯಾವಾಗ ಆಗ್ತೀವಿ ಅಂತಂದ್ರೆ ಸರ್, ಈಗೇನು ಕ್ರಾಸ್ ಕುಂಟಿ ಹೊಡೆದು ಕುಂಟಿ ಹೊಡಿತೀವಲ್ಲ ಸರ್, ಉಗಾದಿ ಇನ್ನ ಒಂದು 15-20 ದಿವಸ ಮುಂದಿರೋ ದನಗಳು ಸಾಕಿರ್ತದೆ ಸರ್. ಆ ಗೊಬ್ಬರ ಹೊಲಕ್ಕೆ ಹಾಕ್ತೀವಿ ಸರ್. ಒಂದು ಮೆಹಬೂಬ್ ಸಾಬ್ ಅವರು ದನಕರುಗಳನ್ನು ಸಾಕಿದ್ದೀರಾ? ಸಾಕಿದ್ವಿ ಸರ್. ದನ ಎಷ್ಟು ಇದಾವೆ? ಒಂದು 2 ಜರ್ಸಿ ಹಾಕೋದವ್ರು, 2 ಹಾಕೋದವ್ರು ಸರ್. ನಿಮಗೆ ಕೊಟ್ಟಿಗೆ ಗೊಬ್ಬರಕ್ಕೆ ಏನು ಕೊರತೆ ಆಗಲ್ಲ? ಏ ಇಲ್ಲ ಸರ್, ನಡೀತೀವಿ ಸರ್. ಅಷ್ಟು ಸಾಕಾಗುತ್ತಾ ಮತ್ತೆ ನೀವು ಖರೀದಿ ಮಾಡಬೇಕಾಗುತ್ತೆ? ಸ್ವಲ್ಪ ಖರೀದಿನೂ ಮಾಡ್ಬೇಕಾದ ಸರ್. 10 ಎಕರೆ ಭೂಮಿ ಜಮೀನು ಇದೆಲ್ಲ ಸರ್. ನಮ್ದು ಒಂದು 2 ಗಾಡಿ ಆದ್ಮೇಲೆ ಬೇರೆದು ಒಂದು 2 ಗಾಡಿ ತೊಗೊಂತೀವಿ ಸರ್. ತೊಗೊಳ್ತೀವಿ. ವರ್ಷಕ್ಕೆ 4 ಟ್ರ್ಯಾಕ್ಟ್ರಿ ಹಾಕ್ತೀವಿ ಸರ್. ಇಲ್ಲ ಸಾಕಾಗಲ್ಲ. ತೊಗರಿ ಬೆಳೆಯಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆ ಇರ್ತದೆ? ಕೀಟಬಾಧೆ ಆಗಿರ್ಬೋದು, ಹುಳಬಾಧೆ ಆಗಿರ್ಬೋದು, ಹೂ ಕೊಟ್ಟ ಸಂದರ್ಭದಲ್ಲಿ ಏನಾದರೂ ಆಗ್ಬೋದು, ಏನು ಕಾಯಿ ಕಟ್ಟೋ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಮುಖ್ಯವಾಗಿ ಕಾಣ್ತವೆ? ಸಮಸ್ಯೆ ಅಂದ್ರೆ ಏನದು, ಈಗ ಏನಾಗತ್ತೀ, ಫಸ್ಟಿಗೆ ಏನು ಬಿತ್ತುವಲ್ರಿ, ಬಿತ್ತಿದ ಒಂದು ತಿಂಗಳದ ಮೇಲೆ, ಒಂದು 2 ತಿಂಗಳದ ಮೇಲೆ ನಾವೊಂದು ಟಾಣಿ ಕೊಡ್ಕೊಂತೀವಿ ಸರ್. ಒಂದು ಟಾಣಿ ಕೊಡ್ಕೊಂಡು ಆಮೇಲೆ ಈಗ ಅದು ಕಾಯಿ ಕಟ್ಟೋ ಸುಮಾರಿನಲ್ಲಿ ಏನು ಮಾಡ್ತೀವಿ, ಅವಾಗ ಒಂದು ಟಾಣಿಕ್ ಇದು ಒಂದು ಯಾವುದೋ ಒಂದು ಎಣ್ಣೆ ಒಂದು ಇದು ಕೊಡ್ತಾರೆ ಸರ್. ಅದೇನು ಅನ್ನಕ್ಕೆ ಬರೋದು ನನಗೆ, ಅದೊಂದು ಎಣ್ಣೆ ಒಂದು ಟಾಣಿಕ್ ಹೂವು ಮಗ್ಗಿ ಬಿಡ್ತದ ಸಲ. ಆ ಮಗ್ಗಿ ಬಿಡೋದ್ನ ಒಂದ್ಸರಿ ನಾರ್ಮಲ್ ಆಗಿ ಹೊಡ್ಕೊಂತೀವಿ ಸರ್. ಹೊಡ್ಕೊಂಡು ಆ ನಂತರ ಮತ್ತೆ ಫುಲ್ ಮಗ್ಗಿ ಅದು ಟಾಣಿಕಿನ ಫವರಿಗೆ ಸರ್ ಜಾಸ್ತಿ ಮಗ್ಗಿ ಬರ್ತದೆ ಸರ್. ಹೊಲ ಬಂದಾಗ ಅವಾಗ ಏನೋ ಸ್ವಲ್ಪ ಕೀಡಿ ಅಲ್ಲಿಂದ ಕೀಡಿ ಸ್ಟಾರ್ಟ್ ಮಾಡ್ತಾವ. ಆದ್ಮೇಲೆ ಅವಾಗ ನಾವು ಒಂದು ಎಣ್ಣೆ ಸಿಗ್ತದೆ ಸರ್, ಅದು ಯಾವ್ದಾಯ್ತು ಸರ್ ಅದು ಎಣ್ಣೆ, ಆ ಎಣ್ಣೆ ತೊಗೊಂಬರ್ತೀವಿ ಸರ್. ಅದು ಒಂದ್ಸಲ ಹೊಡಿತ ಅಂದ್ರ 15 ದಿವಸವರೆಗೆ ಕೆಲಸ ಮಾಡ್ತಾರ. ಅದು ಅಂಟರ್ ಅಂಟರ್ ಅಂತ ಎಣ್ಣೆ ಸಿಗ್ತದೆ ಸರ್, ಅಂಟರ್ ಯೂಸ್ ಮಾಡ್ತೀವಿ. ಈಗ ನಿಮ್ಮ ಭಾಗದಲ್ಲಿ ನಾವು ಎಲ್ಲ ಗಮನಿಸಿದ ಹಾಗೆ ತೊಗರಿ ಮುಖ್ಯ ಬೆಳೆ, ತೊಗರಿ ಮುಖ್ಯ ಬೆಳೆ, ವಾಣಿಜ್ಯ ಬೆಳೆ ಅದು, ವಾಣಿಜ್ಯ ಬೆಳೆ ಸರ್. ಹ್ಞೂ ಸರ್. ಹೀಗಾಗಿ ಪ್ರತಿಯೊಬ್ಬ ರೈತರು ಇಲ್ಲಿ ಮುಂಗಾರಿಗೆ ತೊಗರಿಯನ್ನು ಹಾಕೊಳ್ತಾರೆ? ಪ್ರತಿಯೊಬ್ಬರು ಎಲ್ಲ ಈ ಮುಂಗಾರಿ ತೊಗರಿನೇ ಹಾಕ್ತದಾರ ಸರ್ ಈಗ. ಯಾಕಂದ್ರೆ ಅದರಲ್ಲಿ ಈಗ ನಮಗೆ ಚಲೋ ಕಾಣ್ತದೆ ಸರ್, ಮೇಲಾಗಿ ಖರ್ಚು ಏರ್ಚನ ಕಡಿಮೆ, ಸ್ವಲ್ಪ ರೇಟು ಸ್ವಲ್ಪ ಬೆಂಬಲ ಬೆಲೆ ಚಲೋ ಐತೆ ಸರ್. ಈಗ ಯಾವಾಗಲೂ ಬೆಲೆ ಏರ್ತಾನೆ ಇದೆಯಾ ಅಥವಾ ಏನಾದರೂ ಕಡಿಮೆ ಆಗಿದ್ದುಂಟ? ಇಲ್ಲ ಸರ್, ಏರ್ತಾನೆ ಇದೆ ಸರ್. ಹೋದ ವರ್ಷ ಕಡಿಮೆ ಇತ್ತು ಸರ, ಈ ವರ್ಷ 11,000 ಆಯ್ತು ಸರ್. ಆಗಿ 10,000 ನಿಂತ್ಕೊಂಡು, 10,000 ಈಗ 9,600 ನಿಂತ್ಕೊಂಡು ಸರ್. 5 ಎಕರೆ ತೊಗರಿಯನ್ನು ಬೆಳಿತೀರಿ ನೀವು? ಹೌದು ಸರ್, ಬೆಳಿತೀವಿ. 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆಗೆ ನೋಡಿ ಸರ್, ಈಗ 5 ಎಕರೆಗೆ ಅಂದ್ರೆ 20-25,000 ಬರುತ್ತೆ ಸರ್. 5 ಎಕರೆಗೆ ಬರ್ತದೆ ಸರ್. ಎಷ್ಟು ಬೀಜ ಪ್ರಮಾಣ ಬೇಕಾಗ್ತದೆ ನಿಮಗೆ? ಅದಲ್ಲ ಸರ್, ಅದು ಎಕರೆಗೆ ನಾವು 4 ಸೇರ್ ಹಾಕ್ತೀವಿ ಸರ್. 4 ಸೇರ್? 4 ಸೇರ್, 20 ಸೇರ್ ಸರ್. ಅಂದ್ರೆ ತೊಗರಿ ಬಿತ್ತನೆ ಬೀಜಗಳನ್ನ ನೀವೇ ಸಂಗ್ರಹ ಮಾಡಿ ಇಟ್ಕೊಳ್ತೀರಿ? ನಾವೇ ಅದನ್ನ ಇದು ಮಾಡಿರ್ತೀವಿ ಸರ್. ಯಾಕಂದ್ರೆ ನಾವು ಹೊರಗಡೆ ಅಂತಾರಲ್ಲ, ಹೊರಗಡೆ ತರಲ್ಲ ಸರ್, ಹೊರಗಡೆ ಈ ಗ್ರಾಮ ಸೇವಕರಲ್ಲಿ ಕೊಡ್ತಾರೆ ಸರ್. ಅಂದ್ರೆ ಅಲ್ಲಿ ನಾವು ಬೇಡಿದಂತ ಬೀಜ ಇರಲ್ಲ, TSR ಸಿಗ್ತದ. TSR ಏನಾದ್ರೂ ಗುಣಮಟ್ಟ ಅಂತಂದ್ರೆ ಸರ್, TSR ಜಾಸ್ತಿ ಮಳೆ ಆದ್ರೆ ಗಿಡ ಎತ್ತರ ಆಗಿ ಸ್ವಲ್ಪ ಕಾಯಿ ಜಾಸ್ತಿ ಇದೆಯಾ ಸರ್. ಈ ಗುಳಿಹಳ್ಳ ಅಂತಲ್ಲ ಸರ್, ಮಳೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಆದ್ರೂ ಅದು ಸ್ವಲ್ಪ 4 ಕಾಯಿ ಹಿಡ್ಕೊಂಡು ನಮ್ಮ ರೈತರನ್ನ ಕಾಪಾಡ್ತದೆ ಸರ್. ಸ್ವಲ್ಪ ಗಿಡ ಗಿಡ ಆಗ್ತೈತೆ ಅಷ್ಟೇ ಹೊರತು ಅದನ್ನ ನಮ್ಮನ್ನು ಕೈ ಬಿಡಲ್ಲ ಸರ್. ಈ TSR ಅಂತೀವಲ್ಲ, ಇದು ಮಳೆ ಜಾಸ್ತಿ ಬೇಕು, ಮಳೆ ಏನೋ ಕಡಿಮೆ ಆಗ್ತಾರೆ ಸ್ವಲ್ಪ ಇಳುವರಿ ಕಮ್ಮಿ ಇರ್ತದೆ ಸರ್. ಕಮ್ಮಿ ಇರ್ತದೆ. ಹೌದು ಸರ್. ನಿಮಗೆ ಅಧಿಕಾರಿಗಳು ಶಿಫಾರಸು ಮಾಡ್ತಾರ ಮಳೆ ಕಡಿಮೆ ಆದರೆ ಅಥವಾ ಏನಾದರೂ ಕೀಟಬಾಧೆಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಈ ಇದು ಬೀಜ ಸೂಕ್ತವಾದದ್ದು ಇಂಥವೇನಾದರೂ ಅಧಿಕಾರಿಗಳು ಅಂದ್ರೆ ಇವರು ಸರ್, ಗ್ರಾಮ ಸೇವಕರು ಸರ್, ಅವ್ರು ಮಾಡ್ತಾರೆ ಸರ್. ನಾವು ಆಗಲಿ ಅಲ್ಲಿ ಓದ್ತಾರೆ ಹೇಳ್ತಾರೆ ಸರ್, ಕೊಡ್ತಾರೆ ಅವ್ರು. ನಾವು ನೀವು ಒಟ್ಟು ಅಂದ್ರೆ ಕೃಷಿ ಅಧಿಕಾರಿಗಳು ತಜ್ಞರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಇರ್ತೀವಿ ಸರ್. ಹೋಗ್ತೀವಿ. ನಿಮ್ಮೂರಲ್ಲಿ ರೈತ ಸಂಪರ್ಕ ಇದೆ? ಆಯ್ತು ಸರ್. ಫಸ್ಟ್ ಫಸ್ಟ್ ಮತ್ತೆ ಅವ್ರ ಹತ್ರ ತಗೊಂಡು ಫಸ್ಟ್ ಎಣ್ಣೆ ಅವ್ರ ಹತ್ರ ಹೊಡ್ತೀವಿ ಸರ್. ಈಗ ಎಷ್ಟು 2 ಸಲ ತಗೊಂತೀವಿ ಸರ್, 4 ಸಲ ಎಣ್ಣೆ ಮಾಡ್ತೀವಿ ನಾವು ಅಲ್ಲಿ. ಎಷ್ಟು ಇಳುವರಿ ಎಷ್ಟು ಬರುತ್ತೆ ಎಕರೆಗೆ? ಎಕರೆಗೆ 4 ಕ್ವಿಂಟಲ್ ಬರ್ತದೆ ಸರ್. 4 ಕ್ವಿಂಟಲ್ ವರ್ಷ, ಹೋದ ವರ್ಷ 4 ಕ್ವಿಂಟಲ್ ಬಂದ ಸರ್. ಈ ವರ್ಷ ಮಳೆ ಸ್ವಲ್ಪ ಕುಂಠಿತವಾಗಿ 3 ಕ್ವಿಂಟಲ್ ಬಂದ ಸರ್. 3 ಕ್ವಿಂಟಲ್ ಬಂದಿದೆ. ಎಕರೆಗೆ 3 ಕ್ವಿಂಟಲ್ ಬಂದ ಸರ್. ಪ್ರತಿ ವರ್ಷ 4 ಕ್ವಿಂಟಲ್ ಬೇತಿದ್ವಿ, ಈ ವರ್ಷ ಮಳೆ ಸ್ವಲ್ಪ ಕುಂಠಿತ. ರೇಟು ಸರ್ 9,600 ಹಾಕಿ ನೋಡಿ ಸರ್. ಈ ಸಲ ಗುಳಿಯಲ್ಲ ಸರ್ ನಮ್ದು ಜಾಸ್ತಿ ಇತ್ತ ಮೊದಲು? ಮೊದಲು 11,000 ಸರ್. ಸ್ವಲ್ಪ ಗುಳಿಯಲ್ಲ ಕಡಿಮೆ ಇರ್ತದ ರೇಟ್. 9,600 ನಾವು ಹಾಕಿ ನೋಡಿ ಸರ್. 9,600 ಸರ್ ಕ್ವಿಂಟಲ್ ರೇಟು. ಹೌದು ಸರ್. ಎಕರೆಗೆ ಎಷ್ಟು ಕ್ವಿಂಟಲ್ ಬರುತ್ತೆ? ಈ 3 ಕ್ವಿಂಟಲ್ ಬಂದ ಸರ್ ಎಕರೆಗೆ. ಎಕರೆಗೆ 3? ಪ್ರತಿ ವರ್ಷ 4 ಕ್ವಿಂಟಲ್ ಬರುತ್ತೆ, ಈ ವರ್ಷ 3 ಕ್ವಿಂಟಲ್ ಬಂದ ಸರ್. ಎಕರೆಗೆ ಒಂದು 3 ಕ್ವಿಂಟಲ್ ಬಂದ್ರೆ 15 ಕ್ವಿಂಟಲ್ ಆಗ್ತದೆ. ಹೌದಾ? 15 ಕ್ವಿಂಟಲ್ ನೀವು ತೊಗರಿಯನ್ನ ಬೆಳೆದ್ರೆ ಸಾಮಾನ್ಯವಾಗಿ ನಿಮ್ಮ ಕೃಷಿಯ ಆದಾಯ 1,44,000 ರೂಪಾಯಿ ಆವರೇಜ್ ಆಗಿ ಸಿಗ್ತದೆ. ಒಂದು 25-30,000 ರೂಪಾಯಿ ಖರ್ಚು ತೆಗೆದ್ರು ಸರ್, 1,00,000 ರೂಪಾಯಿ ಉಳಿತದೆ. ಅಂದ್ರೆ ನಿಮ್ಮಲ್ಲಿ ಒಂದಿಷ್ಟು ಲಾಭದಾಯಕವಾಗಿರತಕ್ಕಂತ ಬೆಳೆ ಇದೆ ಈಗ ಸದ್ಯಕ್ಕೆ. ಕಳೆ ನಿರ್ವಹಣೆ ಎಲ್ಲ ಮಾಡಿಸಬೇಕಾಗ್ತದೆ? ಮಾಡಿಸ್ಬೇಕಾಗ್ತದೆ ಸರ್. ಯಾವ ಹಂತದಲ್ಲಿ ಎಷ್ಟು ಸಲ ಮಾಡಿಸ್ತೀರಿ? ನಾವು 2 ಸಲ ಮಾಡ್ತೀವಿ ಸರ್. ಓಹೋ. 2 ತಿಂಗಳಾದ್ಮೇಲೆ ಬಿತ್ತಣಿಕೆ ಆದ್ಮೇಲೆ 2 ತಿಂಗಳಾದ್ಮೇಲೆ ಒಂದ್ಸಲ ಎಣ್ಣೆ ಹೊಡ್ಕೊಂಡು ಆಮೇಲೆ ಕಳೆ ನಿರ್ವಹಣೆ ಮಾಡಿ ಗೊಬ್ಬರ ಹಾಕ್ತೀವಿ ಸರ್. ಗೊಬ್ಬರ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಅದು ಮಗ್ಗಿ ಹಂತಕ್ಕೆ ಬಂದಾಗ ಲಾಸ್ಟ್ ಸಾಲ ಅವಾಗ ಒಂದ್ಸಲ ತೆಗೆಸ್ತೀವಿ. ಅವಾಗ ಇದರಲ್ಲಿ ಕೆತ್ತಿಸ್ತೀವಿ. ಅವಾಗ ಹಿಂದಗಡೆ ಏನಾಯ್ತಲ್ಲ, ಮೇಲ್ ಮೇಲೆ ದೊಡ್ಡ ದೊಡ್ಡ ದೊಡ್ಡ ಕಿತ್ತಿ ಅದನ್ನ ಗಳೆ ಹರಿಗೆ ಅದನ್ನ ಮುಚ್ಚಿಬಿಡ್ತು ಸರ್. ಅದು ಚೆನ್ನಾಗಿ ಬಂದ್ರು ಸರ್, ಗೊಬ್ಬರ ಹಾಕಿ ಲಾಸ್ಟ್ ಗೊಬ್ಬರ ಹಾಕಿ ಕೊಟ್ಬಿಡ್ತು ಸರ್. ಕೃಷಿ ಇಲಾಖೆಯಿಂದ ನಿಮಗೆ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗ್ತಾ ಇದಾವೆ? ನಮಗೆ ಸಿಗ್ತಾವೆ ಸರ್. ಮತ್ತೆ ಅವರೆಲ್ಲ ಎಣ್ಣೆ ಕೊಡ್ತಾರೆ, ಮತ್ತೆ ಗೊಬ್ಬರ ಅಂತವೆಲ್ಲ ಜಿಪ್ಸಮ್ ಪಸಮ್ ಕೊಡ್ತಾರೆ ಸರ್. ತೊಗೊಂಡು ಹಾಕ್ತೀವಿ, ಸೋಲಾಮ್ ಇದು ಹಾಕ್ತಾರೆ ಸರ್. ಇದು ಮಾಡ್ತಾರೆ ಸರ್, ಅವರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಹೋದ್ರೆ. ಬೇರೆ ಏನಾದರೂ ನೀರಾವರಿಗೆ ಸಂಬಂಧಪಟ್ಟಂಥ ಸಲಕರಣೆಗಳು ತೊಗೊಂಡಿದ್ದೀರಾ? ಹಾಂ, ತೊಗೊಂತೀವಿ ಸರ್. ಮತ್ತೆ ಶೇಂಗಾ ಬೀಜ ಮತ್ತಂಥವೆಲ್ಲ ಮತ್ತೆ ಕೊಡ್ತಾರೆ ಸರ್, ತೊಗೊಂಬರ್ತೀವಿ ಹೊರತಾರ. ಶೇಂಗಾ ಬೀಜ ನಿಮಗೆ ಪಂಪ್ ಸೆಟ್ ಬೇಕಾಗ್ತದಲ್ಲ, ತೊಗೊಂಬರ್ತೀವಿ ಹೊರತಾರ. ಚೆಕ್ ಡ್ಯಾಮ್ ಇಂಥದ್ದೇನ ನಿರ್ವಹಿಸ್ಕೊಂಡಿದ್ದೀರಾ ನಿಮ್ಮಲ್ಲಿ? ನಾವು ಮಾಡ್ಕೊಂಡಿಲ್ಲ ಸರ್, ಬೇರೆದವ್ರು ಮಾಡ್ಕೊಂಡಾರ. ನಿಮಗೆ ನೀರಿನ ಕೊರತೆ ಆಗಲ್ಲ? ನೀರಿನ ಕೊರತೆ ಇಲ್ಲ ಸರ್. ನಿಮ್ಮ ಭಾಗದಲ್ಲಿ ಆಗಲ್ಲ? ನಮ್ಮ ಭಾಗದಲ್ಲಿ ಕೆಲವೊಬ್ಬರಿಗೆ ಆಗ್ಯಾವ ಸರ್. ನಮ್ದು ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ, ಅಲ್ಲೇ ಲಾದುಂಚಿ ಕೆರೆ ಅಂತ ಕೆರೆ ಸರ್ ನಮ್ಮದು ಹೊಲದ ಪಕ್ಕಕ್ಕ. ಆ ನೀರಿನ ಈಗ ನಮಗೆ ಇವ್ರು ತಂಗಡಿ ಸಾಹೇಬರು ಹಿಡ್ದಾರಲ್ಲ, ಅವ್ರು ಆ ಕೆರೆಗೆ ನಿರ್ಮಾಣ ಮಾಡಿ ನೀರು ಬಿಟ್ಟಾರ ಸರ್, ಪೈಪ್ ಲೈನ್ ಮಾಡಿ ಕಂಪ್ಲಿ ಒಳಿಲಿಂದ. ಕೆರೆ ಯಾವತ್ತು ಫುಲ್ ಇರ್ತದೆ ಸರ್, ಫುಲ್ ಇರ್ತದೆ. ನಮ್ಮ ನೀರಿನ ಬಡತ. ಹಾಗಾಗಿ ನಿಮಗೆ ಬೋರ್ವೆಲ್ಗಳಲ್ಲಿ ನೀರು ಯಾವಾಗಲೂ ಇರ್ತದೆ? ಏನು ಕೊರತೆ ಇಲ್ಲ ಸರ್, ಕೊರತೆ ಇಲ್ಲ. ಏನು ಸರ್, ಕೈ ಮಾಡಿ ತೋರಿಸಿದ್ರೆ ನೀರಲ್ಲಿ ಅಲ್ಲೇ ಪಕ್ಕಕ್ಕೆ ಸರ್. ಓಕೆ. ಹಾಂ ಸರ್. ತರಕಾರಿ ಬೆಳಿತೀರಾ ನೀವು? ತರಕಾರಿ ಬೆಳೆಯಲ್ಲ ಸರ್, ಭಾಳ ಕಡಿಮೆ. ನಾವು ಮನೆ ಪೂರ್ತಿ ಹಾಕಿದಿರ್ತೀವಿ. ಮನೆಗೆ ಎಷ್ಟು ಬೇಕು? ಈ ಮಾರ್ಕೆಟ್ಗೆ ಇಲ್ಲ, ಆಗಂಗಲ್ಲ. ಯಾಕಂದ್ರೆ ಆಗ್ಬೋದು ಅಂತ ಇಟ್ಕಾರಿ, ನಾವು ಯಾಕಂದ್ರೆ ಮಾಡೋಕ್ಕಾಗಲ್ಲ. ಈಗ ಯಾಕಂದ್ರೆ ಜೊತೆಗೆ ಆಟೋ ಗಿಟೋ ಇಂಥವೆಲ್ಲ ಮಾಡ್ಕೊಂಬಿಟ್ಟಿವಲ್ಲ, ಅದ್ರಲ್ಲಿಂದ ನಮ್ಗೆ ಮಾಡೋಕ್ಕಾಗಲ್ಲ. ನಾವಿರೋರು ಇಬ್ರು ಗಂಡ ಹೆಂಡತಿ ಸಣ್ಣ ಹುಡುಗ ಅಲ್ಲಿ ಇರ್ತೈತೆ, ಶಾಲೆಗೆ ಹೋಗ್ಬಿಡ್ತಾನೆ, ಮಾಡೋರಿಲ್ಲ. ಹಂಗಾಗಿ ನಾವು ಇಂಥ ಮೆಕ್ಕೆಜೋಳ ಹಾಕಿದ್ದೀವಿ, ಶೇಂಗಾ ಹಾಕಿದ್ದೀವಿ, ಇಂಥವೆಲ್ಲ ಮತ್ತೆ ಸೂರ್ಯಕಾಂತಿ ಹಾಕ್ತೀವಿ ಸರ್, ಹೋಮ್ ಸಿಟಿಂಗ್ ಮಾಡ್ಕೊಂತೀವಿ ಸರ್. ಪ್ರಧಾನ ಮಂತ್ರಿಯವರ ಕಿಸಾನ್ ಸಮ್ಮಾನ್ ನಿಧಿ ಬರ್ತಾ ಇದೆಯಾ ನಿಮಗೆ? ಬರ್ತದೆ ಸರ್, 2000 ಆಗ್ತದೆ ಸರ್. 2000 ಆಗ್ತಾರೆ ಸರ್, ವರ್ಷದಲ್ಲಿ 3 ಸಲ ಬರ್ತದೆ. ಬರ್ತದೆ ಸರ್, ಆಗ್ತಾರೆ, ಯಾವ ನಮ್ಗೆ ಮಿಸ್ ಆಗಿಲ್ಲ ಸರ್. ತಪ್ಪಿಲ್ಲ ತಪ್ಪಿಲ್ಲ ಸರ್. ಅದರಿಂದ ನಿಮ್ಗೆ ಉಪಯೋಗ ಆಗಿದೆ? ಆಗಿದೆ ಸರ್, ಆಗಿದೆ ಸರ್, ಅದರಿಂದ ಆಗಿದೆ. ಮತ್ತೆ ಮತ್ತೆ ಇವ್ರು ಏನೋ ಮತ್ತೆ ಇವರು 2000 ರೂಪಾಯಿ ಹಾಕಿದ್ರಲ್ಲ ಸರ್, ಅದು ಕೂಡ ಬರ್ತದೆ ಸರ್. ರಾಜ್ಯ ಸರ್ಕಾರದವರು ಹಾಕಿದ್ದಾರೆ, ಹಾಕಿದ್ರೆ ಸರ್, ಬರ ನಿರ್ವಹಣೆಗಾಗಿ ನಮ್ಗೆ ಯಾವುದು ನಿಂತಿಲ್ಲ ಸರ್, ಎಲ್ಲ ನಮ್ಗೆ ದೇವರ ಆಶ್ರಯದಿಂದ ಅಷ್ಟು ಬರಾಕೈತೆ. ನಮ್ಗೆ ಗೌರ್ಮೆಂಟ್ ಸೌಲಭ್ಯ ಏನು ಆಗ್ತಾ ಇರೋರು ಅವೆಲ್ಲ ನಮ್ಮ ಅಕೌಂಟ್ ಕರೆಕ್ಟ್ ಅದಾವ, ನಮ್ಗೆ ಅಕೌಂಟಿಗೆ ಬರ್ತದೆ ಸರ್. ಬೆಳೆ ವಿಮೆ ಮಾಡಿಸ್ಕೊಳ್ತಿರ್ತೀರಾ? ಮಾಡ್ಕೊಂತೀವಿ ಸರ್. ಪ್ರತಿ ವರ್ಷ ಮಾಡಿಸ್ತೀರ? ಪ್ರತಿ ವರ್ಷ ಮಾಡ್ತೀವಿ ಎಲ್ಲ ಬೆಳೆ, ಎಲ್ಲ ಬೆಳೆ ಮಾಡಿಸ್ತೀವಿ. ನಿಮಗೆ ಅದರಿಂದ ತೊಂದರೆ ಲಾಸ್ ಅನ್ಸಂತ? ಲಾಸ್ ಏನು ಅನ್ಸಲ್ಲ ಸರ್, ತುಂಬಾ ಕಡಿಮೆ ಹಣ ಕಟ್ ಇಲ್ಲ, ತುಂಬಾ ಕಡಿಮೆ. ತೊಗರಿಗೂ ಬೆಳೆ ವಿಮೆ ಮಾಡಿಸ್ತೀರಿ? ಮಾಡಿಸ್ತೀವಿ ಸರ್. ಶೇಂಗಕ್ಕೂ ಮಾಡಿಸ್? ಎಲ್ಲಕ್ಕೂ ಮಾಡಿಸ್ತೀವಿ ಸರ್. ಸೂರ್ಯಕಾಂತಿ ಬೆಳಿತೀರಿ? ನಾವು ಸೂರ್ಯಕಾಂತಿನ ಬೆಳಿತೀವಿ ಸರ್. ಅದಕ್ಕೂ ಬೆಳೆ ನೀರಾವರಿಗೆ ಮಾಡ್ತೀವಿ ಸರ್. ಈಗ ಬೆಳೆ ವಿಮೆ ಮಾಡಿಸಿ ಮಾಡಿಸಿರ್ತೀರ ಅಂತ ಇಟ್ಕೊಳ್ಳಿ ಸರ್, ಏನೋ ಆಗ ಬೆಳೆ ನಾಶ ಆಯ್ತು, ವಿಮೆ ಕೈತಪ್ಪಿ ಹೋಗಿದ್ದುಂಟ, ಅಂದ್ರೆ ಬೆಳೆ ವಿಮೆ ಹಣ ಬರಲಾರ್ದಂಗೆ ಸಮಸ್ಯೆ ಆಗಿದ್ದುಂಟ? ಸಮಸ್ಯೆ ನಂಗೇನು ಆಗಿಲ್ಲ ಸರ್, ಮತ್ತೆ ಕೆಲವೊಂದು ವರ್ಷ ಆಗ್ತಾವ, ಈ ವರ್ಷ ಅಂತ ಬಂದಿಲ್ಲ ಸರ್. ಬಂದಿಲ್ಲ. ಬೆಳೆ ವಿಮೆ ತಗೊಂಡಿದ್ರೆ ಯಾವಾಗಾದ್ರೂ ತಗೊಂಡಿ ಸರ್? ಯಾವಾಗ? ಈಗ ತಗೊಂಡಂದ್ರ ಒಂದು 7-8 ವರ್ಷ ಆಯ್ತು ಸರ್. ಬೆಳೆ ವಿಮೆ ತುಂಬಿದ್ ನಾನು, ತೊಗರಿಗೆ ತುಂಬಿದ್ದೆ, ಅಂದ್ರೆ ನಮ್ಗೆ 40,000 ರೂಪಾಯಿ ಅಮೌಂಟ್ ಬಂತು ಸರ್. ಬಂತು ಬಂತು ಸರ್. ಅಲ್ಲಿ ಲಾಸ್ ಆಗಿತ್ತು ಅವಾಗ? ಲಾಸ್ ಆಗಿತ್ತು ಸರ್. ಯಾಕೆ ಏನಾಗಿತ್ತು? ಅವಾಗೆಲ್ಲ ಜಾಸ್ತಿ ಮಳೆ ಆಗೆಲ್ಲ ಇದಾಗ್ಬಿಟ್ಟು ಸರ್ ಸರಿ. ಅದು ಯಾವ ಡೇಟ್ ಹೋಗಿ ಗೊತ್ತಿಲ್ಲ ನನಗೆ, ನಾವು ಹೆಬ್ಬಟ್ ಬಂದು ಸರ್, ಆದ್ರೆ ಲಾಸ್ ಆಗಿತ್ತು ಅವಾಗ, ಫುಲ್ ಮಳೆಗಾಲ, ಹಂಗಾಗಿ ಲಾಸ್ ಆಗಿತ್ತು. ನಾವು ಬೆಳೆ ವಿಮೆ ತುಂಬಿದ್ವಿ, ಕಡಿಮೆ ದುಡ್ಡು ಎಷ್ಟೊತ್ತು ಇತ್ತು ಸರ್, ಅದು ಎಕರೆಗೆ 200 ಇತ್ತು ಎಷ್ಟೇ ಸರ್, 40,000 ರೂಪಾಯಿ ಅಮೌಂಟ್ ಬಂತು ಸರ್, ನಾವು ತಗೊಂಡ್ವಿ. ಅಂದ್ರೆ ರೈತರು ಬೆಳೆ ವಿಮೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಒಳ್ಳೇದು ಸರ್, ಪ್ರತಿ ಬಾರಿ ಮಾಡಿಸ್ಬೇಕು ಸರ್. ಯಾಕಂದ್ರೆ ಕಟ್ಟೋದು ಸ್ವಲ್ಪ ಹಣ, ಏನೇ ಪ್ರಾಕೃತಿಕ ವಿಕೋಪಗಳು ಏನೇ ಆದ್ರೂ ಸಹಿತ ಹಣ ಬರ್ತದೆ ಸರ್. ಬರ್ತದೆ ಸರ್, ಬರ್ತೈತೆ. ಈಗ ಸರ್ಕಾರ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಮಾಹಿತಿಯನ್ನು ತುಂಬಬೇಕು ಅಂತ ಹೇಳಿ ಹೊರಟಿದೆ ಕೃಷಿ ಇಲಾಖೆ, ನೀವು ಮಾಡಿಸ್ಕೊಂಡಿದ್ದೀರಾ? ಬೆಳೆ ಸಮೀಕ್ಷೆ, ಬೆಳೆ ಸಮೀಕ್ಷೆ ಇದೆಲ್ಲ ಆಗಿದೆಯಾ? ಮಾಡ್ತಾ ಇದ್ದೀರಾ? ಮಾಡಿಸ್ಕೊಂಡಿದ್ದೀರಾ? ನಿಮ್ಮ ಗ್ರಾಮ ಸೇವಕರು ಬರ್ತಾರೆ, ಪಂಚಾಯತರು ಯಾರಾದ್ರೂ ಮಾಡಿಸಿ ಸರ್? ಮಾಡಿದ್ದೀರಾ? ಮಾಡಿಸಿ ಸರ್. ಅದು ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿನ ಸೌಲಭ್ಯಗಳು ಸಿಗ್ತವೆ. ಸರ್ಕಾರದ ಯಾವುದೇ ಯೋಜನೆಯ ಸೌಲಭ್ಯಗಳನ್ನು ತಗೋಬೇಕು ಅಂದ್ರೆ ರೈತರು ಈ ತಂತ್ರಾಂಶದಲ್ಲಿ ನೋಂದಣಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬರ್ತಾರೆ ಸರ್, ಮಾಡ್ತಾರೆ ಸರ್. ಮಾಡ್ತಾ ಇದ್ದಾರೆ? ಮಾಡ್ತಾರೆ ಸರ್. ಮಾಡಿಸ್ಕೊಂಡಿದ್ದೀರಿ? ಮಾಡಿಸ್ಕೊಂಡ್ರಿ ಸರ್. ಮಾಡಿಸಿ. ಮಣ್ಣು ಪರೀಕ್ಷೆ ಮಾಡಿಸಿದೀರಾ ಮಹಬೂಬ್? ಮಣ್ಣು ಪರೀಕ್ಷೆ ನಮ್ಮ ಮಗಳು ಮಾಡಿಸಿ ಮೊನ್ನೆ, ಮತ್ತೆ ಅವರು ಅದ್ರಾಗ ನೋಡ್ರಿ, ಅದ್ರ ಡಿಪೆಂಡ್ ಮಾಡಿ ಸರ್. ಈಗ ಮುಖ್ಯವಾದ ಪ್ರಶ್ನೆ ನೋಡಿ, ನಿಮ್ಮ ಮಗಳು BSc ಅಗ್ರಿ ಮಾಡ್ತಾ ಇದ್ದಾರೆ. ಹೌದು ಸರ್. ಕೃಷಿ ಜೊತೆಗೆ ಆಯಮ್ಮನಿಗೆ ಯಾವ ರೀತಿಯ ನಂಟಿದೆ ಈಗ, ಅಂದ್ರೆ ಆಸಕ್ತಿ ಜಾಸ್ತಿ ಆಗಿದೆಯಾ? ನೀವು ಕೃಷಿ ಮಾಡುವ ಕ್ರಮಗಳ ಮೇಲೆ ನೀವೇನೇನ್ ಮಾಡ್ತೀರಿ, ಇದು ಹಂಗಲ್ಲ ಹಿಂಗ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಬರ್ತಾರೆ? ಹೇಳ್ತಾವ ಸರ್, ಹೇಳ್ತಾರ ಸರ್. ಅಗ್ರಿದ ಮತ್ತೆ ಎಲ್ಲ ಅದೇ ಓದಾಕತ್ತಾರ ಸರ್, ಆತರ ಬೆಳಿಬೇಕು ಈ ತರ ಅಂದ್ರೆ ನಾವು ಹಾಕಿ ಯಾವ್ದ್ರ ಬಗ್ಗೆ ಹೇಳ್ತಾಳ ಅಂತಂದ್ರ, ಇವೆಲ್ಲ ಇವು ತೋಟಗಾರಿಕೆ ಎಲ್ಲ ಮಂತವಲ್ಲ ಮಾಡ್ಬೇಕು ಅಂತ ಹೇಳ್ತಾರ ಸರ್. ಜೇನ ಸಾಕಾಣಿಕೆ ಇವೆಲ್ಲ ಕೃಷಿ ಬಹಳ ಹೇಳ್ತಾಳ ಸರ್, ನಮ್ಗೆ ಅದು ಇದಿಲ್ಲಲ್ಲ, ಅದು ಮುಗಿದ್ ಬಂದ್ಮೇಲೆ ಚಾಲು ಮಾಡ್ತಾವ ಸರ್. ಆಕಿದ್ ಮುಗಿದ್ ಬಂದ್ಮೇಲೆ ಊರಿಗೆ ಯಾವಾಗ ಬಂದಾಗ ಈಗ ಹೊಲಕ್ ಬರ್ತಾರೆ? ಬರ್ತಾರ ಸರ್, ಬರ್ತಾರೆ ಸರ್, ಹೊಲದಾಗ ಬರ್ತಾರೆ, ಎಲ್ಲ ಹೇಳ್ತಾರ, ಮಾಹಿತಿ ಹೇಳ್ತಾರೆ, ಎಲ್ಲ ಮಾಡ್ತಾರ ಸರ್. ಮತ್ತ ನಾವು ನಮ್ ಲೆಕ್ಕಕ್ಕೆ ಮಾಡಕತ್ತೀವಿ ಸರ್, ತೋಟಗಾರಿಕೆ ಯಾವಾಗ ಮಾಡ್ಬೇಕು ಅಂಬಂದು ಆಸಕ್ತಿ ಸರ್. ಏನ್ ಸರ್, ಮಾನಿ ತೋಟ ಆಗ್ಲಿ ಇಲ್ಲಂದ್ರ ಪೇರ್ಲ ತೋಟ ಆಗ್ಲಿ ದಳಂಬ್ರಿ ಆಗ್ಲಿ ಇಂಥವೆಲ್ಲ ಮಾಡ್ಬೇಕಪ್ಪ ಅಂತ ಹೇಳ್ತಾರ. ಮತ್ತೆ ಎಲ್ಲ ಮೀನುಗಾರಿಕೆ ಸಾಕಾಣಿಕೆ ಮತ್ತೆ ಅಲ್ಲಿಂದ ಜೀನ ಸಾಕಾಣಿಕೆ ಎಲ್ಲ ಮಾಡ್ಬೇಕಂತ ಎಲ್ಲ ಐಡಿಯಾ ಹೇಳ್ತಾರ ಸರ್, ಎಲ್ಲ ಇದು ಮಾಡ್ತಾರ ಸರ್. ಭೂಮಿಯ ಫಲವತ್ತತೆ ಕಾಪಾಡ್ಕೊಳ್ಳಕ್ಕೆ ಗೊಬ್ಬರ ಮುಖ್ಯ. ಮುಖ್ಯ ಸರ್. ನಿಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಇದೆ? ಆಯ್ತು ಸರ್, ಅದನ್ನು ಕೊಡ್ತೀರಿ? ಕೊಡ್ತೀವಿ ಸರ್. ಬೇರೆ ಯಾವ ರೀತಿಯ ಗೊಬ್ಬರಗಳನ್ನು ನಿಮ್ಮ ಭೂಮಿಗೆ ಬಳಕೆ ಮಾಡ್ತೀರಿ? ನಾವು ಜಾಸ್ತಿ ಈಗ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಿ ಸರ್, ಸ್ವಲ್ಪ ಮೇಲ್ ಗೊಬ್ಬರ DAP ಗೊಬ್ಬರ ಹತ್ತಿ ಪತ್ರ ಕಾಂಪ್ಲೆಕ್ಸ್ ಸೊಪ್ಪು ಅದ್ರ ಇದು ಮಾಡ್ತೀವಿ ಸರ್. ಅಂದ್ರೆ ಅದಕ್ಕೆ ಅದಕ್ಕೆ ಮ್ಯಾಚಿಂಗ್ ಆಗಿ ಸ್ವಲ್ಪ ಫಲವತ್ತ ಜಾಸ್ತಿ ಬರುತ್ತೆ. ಸಾವಯವ ಈ ಇವನ್ ಮಾಡಲ್ವ ಗೊಬ್ಬರಗಳು? ಏನು ವೀರ್ಯ ಎರೆಹುಳ ಗೊಬ್ಬರ ನಿಮ್ಮಲ್ಲಿ? ಹೌದು, ನಾವ ಮಾಡ್ಕೋಬೇಕಂತ ಸರ್. ಅಂತ ಮಾಡಿದ್ರೆ ಯಾವಾಗಾದ್ರೂ ಅಂದ್ರ ನಾವ್ ಮಾಡಿಲ್ಲ ಸರ್, ಇವ್ ಗ್ರಾಮ ಸಿಕ್ಕಿರ್ತಾರ ಅವ್ರ ಹತ್ರ ತಗೊಂಡೋಗಿ ಹಾಕಿಬಿಡ್ರಿ, ನಾವ್ ಮಾಡಿಲ್ಲ. ನಿಮಗೆ ಸಿಗುತ್ತೆ ಸರ್ ಎರೆಹುಳು ಗೊಬ್ಬರ ಎಲ್ಲ? ಸಿಗುತ್ತೆ, ತರ್ಸರ್ತಾರ, ನಾವ್ ತಗೊಂಡೋಗ್ತಿವಿ, ಆದ್ರೆ ನಾವ್ ಸ್ವಂತ ಅದನ್ನ ಮಾಡಿಲ್ಲ. ಮಾಡಿಲ್ಲ? ನಮ್ಮ ಮಗಳು ಹೇಳ್ತಾಳ ಅದನ್ನೆಲ್ಲ ಮಾಡ್ಬೇಕು, ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ, ಆದ್ರೆ ನಾವ್ ಮಾಡಿಲ್ಲ ಸರ್, ಮಾಡ್ಬೇಕು, ಮಾಡೋ ಪ್ರಯತ್ನ ಮಾಡುವ ಸರ್ ಅದನ್ನ. ಸರ್ ಒಳ್ಳೇದು ಮೆಹಬೂಬ್ ಸಾಬ್ ಅವರೇ, ನಿಮ್ಮ ಜೊತೆ ಮಾತಾಡದಿದ್ರೆ ಖುಷಿ ಆಗ್ತದೆ. ನಿಮ್ಮ ಎಲ್ಲ ಅನುಭವಗಳನ್ನ ನಮ್ಮ ಕೃಷಿಯ ನಿಮ್ಮ ಎಲ್ಲ ಕೃಷಿಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಸರ್. ಮತ್ತೆ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ತಂದೆಯಾಗಿ ನಿಮ್ಮ ಕುಟುಂಬದ ಮುಖ್ಯಸ್ಥರಾಗಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನ ಕೊಟ್ಟಿದ್ದೀರಿ, ಮಕ್ಕಳ ಭವಿಷ್ಯನೂ ಚೆನ್ನಾಗಿ ರೂಪಿಸ್ತಾ ಇದ್ದೀರಿ, ಅದು ಒಂದು ಖುಷಿ ಆಗ್ತದೆ, ಹೆಮ್ಮೆ, ಅದು ಒಂದು ಹೆಮ್ಮೆ ಪಡುವಂತ ಸಂಗತಿ. ಅದ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಯುವಕರಿಗೆ ಈ ಕೃಷಿಯಲ್ಲಿ ಆಸಕ್ತಿ ಬೆಳೆಯುವಂತ ರೀತಿಯಲ್ಲಿ ನಿಮ್ಮನ್ನ ನೋಡಿ ಪ್ರೇರಣೆಯಾಗುವಂತ ಆಗಿದಾರ ಅಥವಾ ನೀವೇನಾದ್ರೂ ಹೇಳ್ತಾ ಇದ್ದೀರಾ? ನಾವು ಹೇಳ್ತೀವಿ ಸರ್, ಅವರು ಇಂಪ್ರೂವ್ಮೆಂಟ್ ಆಗ್ಯಾರ ಸರ್, ನಮ್ಮ ನೋಡಿ ಅಲ್ಲಿ ಬಗಲಾಗ ಮಾಡ್ತಾರೆ ಸರ್. ಅವರು ಒಬ್ಬ ಹುಡುಗ ನಮ್ಮಂಗ ಆಟೋ ಇಟ್ಕೊಂಡಾರ ಸರ್, ಅವ್ರು ಅಂದ್ರೆ ಹುಡುಗರು ಹೊಸಾಗ ಹಾಕಿ ಹೊಲ್ದಾಗ ಹಚ್ಚಿಬಿಟ್ಟಾರ ಎಲ್ಲ, ಅವರು ನಮ್ಮ ನೋಡಿ ಮಾಡ್ತಾರೆ ಸರ್, ಕೃಷಿಯೆಲ್ಲ ಮಾಡ್ತಾರೆ ಸರ್. ಅವ್ನು ನಮ್ಮ ಆಟೋ ಜೊತೆನೆ ಅದಾನ, ಅವನು ಅದೇ ತರ ಅಂದ್ರೆ ಹುಡುಗ ಓದ್ಸಕ್ ಹಾಕಿಲ್ಲ. ನಿಮ್ಮ ಮನೆಯವರೆಲ್ಲ ತೊಡ್ಕೊಳ್ತಾರ ಕೃಷಿಯಲ್ಲಿ ಹೆಣ್ಮಕ್ಳು? ನಮ್ಮ ಮನೆಯೊಳದ ಬಹಳ, ನಮ್ಗಿಂತ ಅವ್ರದ ಬಹಳ ಸರ್, ಅವರೇ ಜವಾಬ್ದಾರಿ ಜಾಸ್ತಿ, ಅವ್ರದೇ ಜಾಸ್ತಿ ಸರ್. ಏನೇನ್ ಕೆಲಸ ಮಾಡ್ತಾರೆ ಅವರೆಲ್ಲ? ಅವರೆಲ್ಲ ಮನೆಯಲ್ಲೇ ಮಾಡ್ಕೊಂಡು ಒಳಗಲ್ಲೇ ಹೊಲ್ದಾಗೆಲ್ಲ ಮತ್ತೆ ಹನಿ ಇದು ಮಾಡಿವಿ ಸರ್, ಸ್ಪ್ರಿಂಕ್ಲರ್ ಅಂತಾರಲ್ಲ ಅದನ್ನ ಮಾಡಿವಿ, ಹನಿ ನೀರಾವರಿ ಮಾಡ್ಕೊಂಡಿದ್ವಿ. ನಾವು ಬೆಳಿಗ್ಗೆ ಹೋಗಿ ಎತ್ತಿ ಹಾಕಿ ಬರ್ತೀವಿ, ಮತ್ತೆ ಅವ್ರಿಂದ ಎತ್ತಿ ಹಾಕ್ತಾರೆ ಮತ್ತೆ ಸರ್ ಮಾಡ್ತಾರೆ ಸರ್, ದನಗಳು ನೋಡ್ಕೊಂತಾರ, ನೀರು ಇದು ಮಾಡ್ಕೊಂತಾರ, ಅವ್ರದ ಬಹಳ, ನಮ್ಗಿಂತ ಅವ್ರಿಗೆ ಬಹಳ ನಾವು ಹೆಮ್ಮೆ ಪಡ್ಬೇಕು ಸರ್, ಅವಳ ಬಹಳ ಶ್ರಮ ಪಡ್ತಾರೆ ಸರ್ ನಮ್ಗಿಂತ. ಒಳ್ಳೇದು ಮೆಹಬೂಬ್ ಸಾಬ್, ಒಂದು ರೈತ ಕುಟುಂಬ. ಹಾ ಸರ್, ತುಂಬಾ ಜಾಗೃತಿಯಿಂದ, ಹಾ ಸರ್, ಆಸ್ಥೆಯಿಂದ, ಆಸಕ್ತಿಯಿಂದ ಕೃಷಿ ಮಾಡ್ಕೊಂಡು ಹೋದ್ರೆ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ನಿಮ್ಮ ಕುಟುಂಬ ಒಂದು ಉದಾಹರಣೆ. ಐದು ಸರ್ ಮಾಡ್ಕೊಂಡು ಹೋದ್ರೆ ಐದು ಸರ್, ಮಾಡ್ಲಾರ್ದಾಗಿಲ್ಲ ಸರ್, ಮಾಡಿದ್ರೆ ಮಾತ್ರ ದುಡಿದ್ರ ಭೂಮಿ ಮೇಲೆ ಐದು ಸರ್ ಮಾಡ್ಬೇಕು, ಬೇರೆ ಶ್ರಮ ಪಟ್ರ ಐತೆ. ಅದೀಗ ರೈತರಿಗೆ ಈಗ ಸಾಮಾನ್ಯವಾಗಿ ನಿಮಗೆ ಅದೊಂದು 8 ಗಂಟೆ ಎಲ್ಲ ಲೇಬರ್ ರೆಡಿ ಇರ್ತಾರೆ, ಲೇಬರ್ ಬಿಟ್ಟು ಬರ್ತೀವಿ, ಮತ್ತೆ 2 ಗಂಟೆಗೆ ಕರ್ಕೊಂಬರ್ತೀವಿ. ಆಟದ ಕೆಲಸ ಇದು, ಆಟದ ಕೆಲಸ ಇದೆ ಸರ್. ಆ ತರ ಮಾಡುದು ಸರ್, ಆಟೋ ಇರೋದು ಲೇಬರ್ ಗಳನ್ನ ಬಿಟ್ಟು ಬರೋಕೆ, ಲೇಬರ್ ಬಿಟ್ಟು ಬರೋ ಸರ್ ಅಷ್ಟೇ. ಎಲ್ಲೆಲ್ಲಿ ಹೋಗ್ತಾರೆ? ನಮ್ಮ ಲೋಕಲ್ ನಲ್ಲಿ ಇರ್ತಾವ, ಚಿಲ್ಲಿ ಕ್ರಾಸ್ಗಳು ಇರ್ತಾವ ಸರ್, ಇಟ್ಕೊಂಡಿರ್ತೀವಿ ನಾವು, ಕೆಲಸಗಳು ಇಟ್ಕೊಂಡಿರ್ತೀವಿ. ನೀವೇ ಲೇಬರ್ ಕಾಂಟ್ರಾಕ್ಟರ್ ಕೊಡ್ತೀವಿ? ನಾವೇ ಕಾಂಟ್ರಾಕ್ಟರ್. ಓ ಹಾಗೆ, ಅದು ಅವ್ರು ಏನಾದ್ರು ಪಾಲ್ಟಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಾವೇ ಅವ್ರು ರೊಕ್ಕ ಕೊಡ್ತೀವಿ. ಆ ಪಾಲ್ಟಿಗೆ ಕಾಯಂಗಿಲ್ಲ ಅವರು, ನಮಗೆ ಕಾಯ್ತಾರೆ ಅಷ್ಟೇ, ನೀವು ಕೊಡ್ಬೇಕು, ನಾವು ಕೊಡ್ಬೇಕು ಸರ್. ಅವ್ರಿಗೆ ಏನ ಪ್ರಾಬ್ಲಮ್ ಏನಿದ್ರು ನಾವು ಕೊಡ್ತೀವಿ ಸರ್, ಅವ್ರಿಗೆ ಕೊಟ್ಟು ನಾವು ನೋಡ್ಕೊಂತೀವಿ, ಅವ್ರ ಕೆಲಸ ತಂದು ಕೊಡ್ತೀವಿ ನಾವು. ಇದು ಒಂದು ಉಪಾದಾಯ ನಿಮಗೆ? ಹಾ, ಉಪಾದ ಸರ್. ನಾವು ಅಲ್ಲೇ ಒಂದು 5 ಕಿಲೋಮೀಟರ್ ಇಲ್ಲ 4 ಕಿಲೋಮೀಟರ್ ಹೊಲಗಳು ಇರ್ತಾವ ಸರ್, ನಮ್ಗೆ ಅಪ್ ಅಂಡ್ ಡೌನ್ ಮಾತಾಡಕ್ 500 ರೂಪಾಯಿ ಮಾಡಿರ್ತೀವಿ ನಾವು ಗಾಡಿ ಬಾಡಿಗೆ. ಮನುಷ್ಯ ಕಷ್ಟಪಟ್ಟರೆ ಮುಖ್ಯ ಉದ್ಯೋಗಗಳ ಜೊತೆಗೆ ಉಪಾದಾಯಗಳನ್ನು ತಂದು ಕೊಡುವಂತ ಯಾವುದೇ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡಬಹುದು. ಒಂದು ಆರ್ಥಿಕ ಸದೃಢತೆಗೆ ಇವೆಲ್ಲವೂ ಸಹಕಾರಿ ಆಗ್ತವೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ. ಹೌದು ಸರ್, ಒಳ್ಳೇದು ಮೆಹಬೂಬ್ ಸಾಬ್, ನಮ್ಮೊಂದಿಗೆ ಮಾತಾಡಿದಕ್ಕೆ, ನಮ್ಮ ರೈತ ಬಾಂಧವರು ನಿಮ್ಮ ಮಾತನ್ನೆಲ್ಲ ಕೇಳಿ ಖುಷಿ ಪಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗದ ಎಲ್ಲ ಕೇಳುಗ ರೈತರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ರೈತರಾದ ಶ್ರೀ ಮೆಹಬೂಬ್ ಸಾಬ್ ಅವರೊಡನೆ ಸಂದರ್ಶನ ಕೇಳಿದರೆ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರು ಇದೀಗ ಕೇಳಿ ವಿ ಆನಂದ್ ಕುಮಾರ್ ಅವರಿಂದ ರೈತರಿಗೆ ಸಲಹೆ. ಕೀಟನಾಶಕಗಳ ಸುರಕ್ಷಿತ ಬಳಕೆ. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಅವು ಕೀಟ ಪೀಡೆಗಳಿಗಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ, ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೂ ವಿಷಕಾರಿಯಾಗಿವೆ. ಆದುದರಿಂದ ಇವುಗಳನ್ನು ಉಪಯೋಗಿಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ಇವತ್ತಿನ ದಿವಸ ತಿಳಿಯೋಣ. ಮೊದಲನೇದಾಗಿ, ಕೀಟನಾಶಕಗಳನ್ನು ಬೆಳಕು ಬೀಳದಿರುವ ಕಪಾಟುಗಳಲ್ಲಿ ಬೀಗ ಹಾಕಿ ಇಡಬೇಕು. ಆಹಾರ ವಸ್ತು ಮತ್ತು ಮೇವು, ತಿಂಡಿ ಮುಂತಾದ ವಸ್ತುಗಳನ್ನು ಶೇಖರಿಸುವ ಜಾಗದಲ್ಲಿ ಅಥವಾ ಮಕ್ಕಳು, ಬುದ್ಧಿಹೀನರು, ಸಾಕು ಪ್ರಾಣಿಗಳಿಗೆ ಸಿಗುವಂತಹ ಜಾಗದಲ್ಲಿ ಇದನ್ನು ಇಡಬಾರದು. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದ ಮಾತ್ರ ಕೊಳ್ಳಬೇಕಾಗ್ತದೆ. ಕೀಟನಾಶಕದ ಡಬ್ಬಿಯ ಮೇಲೆ ಆ ಕೀಟನಾಶಕದ ಹೆಸರು ಮತ್ತು ಉಪಯೋಗಿಸುವ ವಿಧಾನ ಇರುವ ವಿತರಣೆ ಪಟ್ಟಿ ಅಂಟಿಸಿರುವುದನ್ನು ಖಾತ್ರಿಪಡಿಸಿದ ನಂತರ ಕೊಳ್ಳಬೇಕು. ಔಷಧದ ಡಬ್ಬಿಗೆ ಅಂಟಿಸಿದ ಅಚ್ಚು ಮಾಡಿರುವ ನಿಯಮವನ್ನು ಚಾಚು ತಪ್ಪದೆ ಪಾಲಿಸಬೇಕು. ಅಪ್ಪಟ ಕೀಟನಾಶಕಗಳನ್ನು ಬೇರೆ ಪಾತ್ರೆಗೆ ಯಾವುದೇ ಕಾರಣಕ್ಕೂ ವರ್ಗಾಯಿಸಬಾರದು. ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಮಾತ್ರ ಉಪಯೋಗಿಸಬೇಕು. ಒಂದಕ್ಕಿಂತ ಹೆಚ್ಚು ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದರೆ ಅವುಗಳಲ್ಲಿ ಸ್ವಾಭಾವಿಕ ಶತ್ರುಗಳಿಗೆ ಸುರಕ್ಷಿತವಾಗಿರುವ ಮತ್ತು ಪರಿಸರ ಮಾಲಿನ್ಯವಾಗದಂತಹ ಕೀಟನಾಶಕಗಳನ್ನು ಮಾತ್ರ ಆಯ್ದುಕೊಳ್ಳಬೇಕಾಗ್ತದೆ. ಆರೋಗ್ಯವಂತ ಪ್ರೌಢರು ಮಾತ್ರ ಸಿಂಪರಣೆ ಮಿಶ್ರಣವನ್ನು ತಯಾರಿಸುವುದು ಹಾಗೂ ಸಿಂಪರಣೆ ಕಾರ್ಯವನ್ನು ಮಾಡಬೇಕು. ಶರೀರದ ಮೇಲೆ ಗಾಯ ಆಗಿರುವಂತವರು, ಮಕ್ಕಳು ಮತ್ತು ಕೀಟನಾಶಕಗಳ ಬಗ್ಗೆ ಏನನ್ನೂ ಅರಿಯದವರು ಇಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೈಗೊಳ್ಳಬಾರದು. ಸಿಂಪರಣೆ ಮಿಶ್ರಣ ತಯಾರಿಸುವುದನ್ನು ಮನೆಯಲ್ಲಿ ಅಥವಾ ಕೋಣೆಯಲ್ಲಿ ಮಾಡಬಾರದು. ಯಾವಾಗಲೂ ಮನೆಯ ಹೊರಗೆ ಅಥವಾ ಬಯಲು ಪ್ರದೇಶದಲ್ಲಿ ಮಾತ್ರ ಮಿಶ್ರಣವನ್ನು ತಯಾರಿಸಬೇಕಾಗ್ತದೆ. ಸಿಂಪರಣೆ ಮಿಶ್ರಣವನ್ನು ಬರೀ ಕೈಗಳಿಂದ ತಯಾರಿಸಬಾರದು. ಒಂದು ಕೈ ಚೀಲವಾಗಲಿ ಅಥವಾ ಒಂದು ಉದ್ದವಾದ ಹಿಡಿಕೆಯನ್ನಾಗಲಿ ಉಪಯೋಗಿಸಿ